ಉತ್ತರ ಬರೆಯುವಾಗ ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ ಮತ್ತು ವಿಳಾಸನ ತಪ್ಪದೇ ಬರೀರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇದುವರೆಗೆ ರಾಜೀವ್ ವೈದ್ಯವಾಣಿ ಸಮಗ್ರ ಆಯುರ್ವೇದ ಚಿಕಿತ್ಸಾ ವಿಧಾನಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಪ್ರಸಾರವಾಯಿತು. ಪ್ರಾಯೋಜಕರು ರಾಜೀವ್ ಆಯುರ್ವೇದ ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಸನ. ಪರಿಕಲ್ಪನೆ ಮತ್ತು ನಿರ್ಮಾಣ ಎನ್ ಕೇಶವಮೂರ್ತಿ. ಚಿಕ್ಕಮಗಳೂರಿನ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ ಕೋರ್ಸ್ ಹಾಗೂ ಎಲ್ಲಾ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪಾಸ್. ವಿಶಾಲವಾದ ಕ್ಯಾಂಪಸ್, ಸುಸಜ್ಜಿತ ಪ್ರಯೋಗಾಲಯ, ಹಾಸ್ಟೆಲ್ ಫೆಸಿಲಿಟಿ ಲಭ್ಯ. ಅಡ್ಮಿಷನ್ಗಾಗಿ ವಿದ್ಯಾರ್ಥಿ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್, ಮುಗುಳುವಳ್ಳಿ, ಚಿಕ್ಕಮಗಳೂರು. ಕಾಲ್ 9480030041. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ, ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದರೆ ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನವಾಣಿಯಲ್ಲಿ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ಇದರ ಸಂಶೋಧನಾ ಚಟುವಟಿಕೆಗಳು ಹಾಗೂ ರೈತರಿಗೆ ದೊರೆಯುವ ಸೇವಾ ಸೌಲಭ್ಯಗಳು, ಈ ಕುರಿತು ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಎಚ್ ಪಿ ಮಲ್ಲೇಶಪ್ಪ ಅವರೊಂದಿಗೆ ಸಂವಾದ. ಇವರೊಂದಿಗೆ ಅರಕಲಗೂಡು ವಿಮತ್ ಸೋದನ್. ಮೊದಲಿಗೆ ಒಂದು ಜಾಹೀರಾತು. ಆನಂದ ಮನೆ ಮನೆಯಲ್ಲೂ, ಮಗುವಿನ ಆ ಸಂತಸ ಪ್ರತಿ ಮಡಿಯಲ್ಲೂ. ಮಕ್ಕಳಿಲ್ಲದ ದಂಪತಿಗಳಿಗೆ ಆಸರೆ ಸಂತಸ ಐವಿಎಫ್ ಅಂಡ್ ಎಂಡೋ ಸರ್ಜರಿ ಸೆಂಟರ್, ಮೈಸೂರು ಮತ್ತು ಹಾಸನ್. ಕಾಲ್ 9620000969. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ, ಇಲ್ಲಿ ಏನೆಲ್ಲ ಸಂಶೋಧನಾ ಚಟುವಟಿಕೆಗಳು ನಡೀತಾ ಇದ್ದಾವೆ, ಏನೆಲ್ಲ ಸಂಶೋಧನೆಗಳು ಆಗಿದ್ದಾವೆ, ಇವು ನಮ್ಮ ಕೃಷಿಕರಿಗೆ ಹೇಗೆ ನೆರವಾಗ್ತಿದ್ದಾವೆ ಅಂತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಎಚ್ ಪಿ ಮಹೇಶ್ವರಪ್ಪ ಅವರು. ಸುಮಾರು 2008 ಇಸ್ವಿನಲ್ಲಿ ಪ್ರಾರಂಭವಾದಂತಹ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ. ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಇಳುವರಿ ಆಗಿರಬಹುದು, ಅದರ ಮೌಲ್ಯವರ್ಧನೆ ಆಗಿರಬಹುದು, ಸಂಸ್ಕರಣೆ ಆಗಿರಬಹುದು, ಮಾರುಕಟ್ಟೆ ಆಗಿರಬಹುದು, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಹಂತ ಹಂತವಾಗಿ ಬೇರೆ ಬೇರೆ ಸಾಕಷ್ಟು ಕೆಲಸವನ್ನು ಮಾಡಿದೆ. ಬಹಳ ಮುಖ್ಯವಾಗಿ ಏನೆಲ್ಲ ಸಂಶೋಧನೆಗಳು ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಆಗಿದೆ, ಅವುಗಳನ್ನು ನಮ್ಮ ಕೃಷಿಕರು ಹೇಗೆ ಸದ್ಬಳಕೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಮಹೇಶ್ವರಪ್ಪ ಅವರಿಗೆ. ನಮಸ್ಕಾರ. 2008 ಇಸ್ವಿನಲ್ಲಿ ಪ್ರಾರಂಭವಾದಂತಹ ವಿಶ್ವವಿದ್ಯಾನಿಲಯ ಸಾಕಷ್ಟು ಕೆಲಸವನ್ನು ಮಾಡಿದೆ, ಸಾಕಷ್ಟು ಪ್ರಶಂಸೆಗೂ ಕೂಡ ಒಳಗಾಗಿದೆ. ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ವಿಶ್ವವಿದ್ಯಾನಿಲಯದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ? ಸಂಶೋಧನಾ ನಿರ್ದೇಶನಾಲಯದ ಅಡಿಯಲ್ಲಿ ಈ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟದಲ್ಲಿ 3 ವಲಯಗಳಿದ್ದಾವೆ. ಅದರಲ್ಲಿ ಉತ್ತರ ವಲಯ ಅಂತ ಬರುತ್ತೆ ಹಾಗೂ ಮಧ್ಯ ಕರ್ನಾಟಕ ವಲಯ ಹಾಗೂ ದಕ್ಷಿಣ ಕರ್ನಾಟಕ ವಲಯ ಅಂತ ಬರ್ತದೆ. ಈ ವಲಯಗಳಲ್ಲಿ ಒಟ್ಟು 11 ತೋಟಗಾರಿಕಾ ಸಂಶೋಧನಾ ಸೆಂಟರ್ಗಳಿದ್ದಾವೆ. ಆ ಸಂಶೋಧನಾ ಸಂಸ್ಥೆಗಳಲ್ಲಿ ವಿವಿಧ ಬೆಳೆಗಳ ಬಗ್ಗೆ, ತೋಟಗಾರಿಕಾ ಬೆಳೆಗಳ ಬಗ್ಗೆ ನಾವು ಸಂಶೋಧನೆ ಮತ್ತು ವಿಸ್ತರಣೆ ಬಗ್ಗೆ ನಾವು ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ 11 ಸಂಶೋಧನಾ ಸೆಂಟರ್ಗಳಿದ್ದಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಹಾಗೆಯೇ 7 ಈ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಅಖಿಲ ಭಾರತೀಯ ಸಮನ್ವಯ ಸಂಶೋಧನಾ ಪ್ರಾಯೋಜನೆಗಳಿದ್ದಾವೆ. ಅವುಗಳು ಯಾವ ಬೆಳೆಗಳಲ್ಲಿ ಇದ್ದಾವೆ ಅಂತಂದರೆ, ನಮ್ಮ ತೋಟಗಾರಿಕಾ ಬೆಳೆಯಲ್ಲಿ ಸಾಂಬಾರು ಬೆಳೆಗಳಲ್ಲಿದೆ, ಅದು ಸಿರಿಸಿಲಿ ಇದೆ, ಹಾಗೂ ತೆಂಗು ಮತ್ತು ಕೋಕೋ ಬೆಳೆಗಳ ಬಗ್ಗೆ ಇದೆ, ಅದು ನಮ್ಮ ಅರಸೀಕೆರೆ ಸೆಂಟ್ರಲ್ಲಿದೆ, ಹಾಗೂ ಆಲೂಗಡ್ಡೆ ಬೆಳೆ ಬಗ್ಗೆ ನಮ್ಮ ಸೋಮನಹಳ್ಳಿ ಕಾವಲ್ ಹಾಸನ ಡಿಸ್ಟಿಕ್ಕಲ್ಲಿದೆ, ಹಾಗೂ ಗೆಡ್ಡೆಗೆಣಸು ಬೆಳೆಗಳ ಬಗ್ಗೆ ನಮ್ಮ ಧಾರವಾಡದಲ್ಲಿ ಇದರ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ, ಹಾಗೂ ಗೋಡಂಬಿ ಬೆಳೆ ಬಗ್ಗೆ 2 ಸ್ಥಳಗಳಲ್ಲಿ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಒಗಳಗೆರೆ ಅಂತಕ್ಕಂಥ ಸ್ಥಳ ಮತ್ತು ಬೆಳಗಾವಿ ಡಿಸ್ಟಿಕ್ನಲ್ಲಿ ಕನಬರಗಿ ಅಂತಕ್ಕಂಥ ಸ್ಥಳದಲ್ಲಿ ನಾವು ಅಲ್ಲಿ ಗೋಡಂಬಿ ಬೆಳೆ ಬಗ್ಗೆ ಸಂಶೋಧನೆ ಮಾಡಿಸ್ತಾ ಇದ್ದೀವಿ. ಹಾಗೂ ಹಣ್ಣಿನ ಬೆಳೆಗಳು, ಹಣ್ಣಿನ ಬೆಳೆಗಳಲ್ಲಿ ಮುಖ್ಯವಾದ ಇರ್ತಕ್ಕಂತಹ ಬಾಳೆ, ಸಪೋಟ ಹಾಗೂ ದ್ರಾಕ್ಷಿ ಹಾಗೂ ಲಿಂಬೆ, ಇವುಗಳ ಬಗ್ಗೆ ನಾವು ಬಿಜಾಪುರ ಡಿಸ್ಟಿಕ್ನಲ್ಲಿ ಹಾಗೂ ಬೆಳಗಾವಿ ಡಿಸ್ಟಿಕ್ ಅರಬಾವಿ ಕಾಲೇಜ್ ಆಫ್ ಹಾರ್ಟಿಕಲ್ಚರಲ್ಲಿ ನಾವು ಸಂಶೋಧನೆ ನಡೆಸ್ತಾ ಇದ್ದೀವಿ. ಅದೇ ರೀತಿ ತರಕಾರಿ ಬೆಳೆಗಳ ಬಗ್ಗೆ, ಎಲ್ಲ ರೀತಿಯ ತರಕಾರಿ ಬೆಳೆಗಳ ಬಗ್ಗೆ ನಾವು ಸಂಶೋಧನೆಯನ್ನು ಹಾರ್ಟಿಕಲ್ಚರ್ ರಿಸರ್ಚ್ಸ್ಟೇಷನ್ ಧಾರವಾಡದಲ್ಲಿ ನಾವು ಕೈಗೊಂಡಿದ್ದೀವಿ. ಇವುಗಳ ಜೊತೆಗೆ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ 9 ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬರ್ತವೆ. ಅಲ್ಲೂ ಸಹ ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಕೊಡೋದ್ರ ಜೊತೆಗೆ ಸಂಶೋಧನೆ ಮತ್ತು ವಿಸ್ತರಣೆಯನ್ನು ಸಹ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ 9 ಕಾಲೇಜುಗಳು ವಿವಿಧ ಡಿಸ್ಟಿಕ್ಗಳಲ್ಲಿ ಈಗ ಸ್ಥಾಪನೆಯಾಗಿ ವಿದ್ಯಾರ್ಥಿಗಳಿಗೆ BSc ಹಾಗೂ MSc PhD ಪದವಿಗಳನ್ನು ಕೊಡ್ತಕ್ಕಂಥ ಒಂದು ಕೋರ್ಸನ್ನು ಇಟ್ಕೊಂಡಿದ್ದೀವಿ. ಅದರಂತೆ ವಿದ್ಯಾರ್ಥಿಗಳು BSc ಹಾನರ್ಸ್ ಮಾಡಿ ವಿವಿಧ ವಲಯಗಳಲ್ಲಿ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಮಾಡಿರ್ತಕ್ಕಂತಹ ಸಂಶೋಧನೆಯಲ್ಲಿ ಬ್ಯಾಡಗಿ ಮೆಣಸಿಗೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಯಾಕೆ ನಿಮಗೆ ಗೊತ್ತಿದೆ, ಇವತ್ತು ಬ್ಯಾಡಗಿ ಮೆಣಸಿನ ಒಂದು ತಳಿಯ ಒಂದು ಗುಣಮಟ್ಟ ಕಡಿಮೆ ಆಗಿ ರೈತರಿಗೆ ಅದರ ಒಂದು ನೈಜವಾದ ಒಂದು ಗುಣಮಟ್ಟ ಇಲ್ಲದ ಒಂದು ತಳಿ ದೊರಕ್ತಾ ಇರೋದ್ರಿಂದ ಅದು ನಾವು ಹಾವೇರಿ ಡಿಸ್ಟಿಕ್ ಬ್ಯಾಡಗಿ ತಾಲೂಕಿನಲ್ಲಿ ದೇವಿ ಹುಸಿರು ಅಂತಕ್ಕಂಥ ನಮ್ಮ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಬ್ಯಾಡಗಿ ಮೆಣಸಿನ ಬಗ್ಗೆ ತಳಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒತ್ತು ಕೊಟ್ಟು ಸಂಶೋಧನೆಯನ್ನು ನಾವು ಕೈಗೊಂಡಿದ್ದೀವಿ. ಅದೇ ರೀತಿ ಇತ್ತೀಚೆಗೆ ನಾವು 3 ಹಲಸಿನ ತಳಿಗಳನ್ನು ನಮ್ಮ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿದ್ದೇವೆ. ಇದು ನಮ್ಮ ಕೋಲಾರದ ಕಾಲೇಜಿನ ತಮಕದಲ್ಲಿ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಇರ್ತಕ್ಕಂಥ ಅಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಜನ್ ಪ್ಲಾಸಮ್ ಅಂದರೆ ನಮ್ಮ ಕರ್ನಾಟಕದ ತೋಟಗಾರಿಕಾ ಪಿತಾಮಹ ಅಂತ ಹೇಳ್ತೀವಲ್ಲ ಮರಿಗೌಡರು, ಅವರು ಸ್ಥಾಪಿಸಿರ್ತಕ್ಕಂತಹ ಹಲಸಿನ ಒಂದು ಜರ್ಮ್ಪ್ಲಾಸಮ್ ಬ್ಲಾಕ್ನಿಂದ 3 ತಳಿಗಳನ್ನು ನಾವು ಇತ್ತೀಚೆಗೆ ಕರ್ನಾಟಕಕ್ಕೆ ಬಿಡುಗಡೆಗೊಳಿಸಿದ್ದೇವೆ. ಅದೇ ರೀತಿ ನಮ್ಮ ದ್ರಾಕ್ಷಿ ಬೆಳೆಯಲ್ಲಿ ಬಿಜಾಪುರದಲ್ಲಿ ತಿಡಿಗುಂಡಿ ಅಂತಕ್ಕಂಥ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ 3 ತಳಿಗಳನ್ನು ನಾವು ಅಂದರೆ ಒಂದು ದ್ರಾಕ್ಷಿ ರಸಕ್ಕಾಗಿ ಹಾಗೂ ದ್ರಾಕ್ಷಿ ಹಣ್ಣನ್ನು ತಿನ್ನಲಿಕ್ಕೆ ಹಾಗೂ ದ್ರಾಕ್ಷಿ ಒಣ ದ್ರಾಕ್ಷಿ ಮಾಡಲಿಕ್ಕೆ ಈ ರೀತಿಯ 3 ತಳಿಗಳನ್ನು ಸಹ ನಾವು ರೈತರಿಗೆ ಬಿಡುಗಡೆ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಅರಸೀಕೆರೆಯಲ್ಲಿ ತೆಂಗಿನಲ್ಲಿ ಸಹ ನಾವು 3 ತಳಿಗಳನ್ನು ಅಭಿವೃದ್ಧಿ ಮಾಡಿ ಇವತ್ತು ರೈತರಿಗೆ ಆ ಒಂದು ತಳಿಗಳ ಸಸಿಗಳನ್ನು ವಿವಿಧ ತೋಟಗಾರಿಕಾ ಸಂಸ್ಥೆಗಳಿಂದ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ಬಹಳ ತೊಂದರೆಗೀಡಾಗಿದೆ ನಮ್ಮ ತರಕಾರಿ ಬೆಳೆಗಳಲ್ಲಿ ಆಗಲಿ ಹಣ್ಣಿನ ಬೆಳೆಗಳಲ್ಲಾಗಲಿ, ಈ ರೀತಿಯ ಒಂದು ಯಾವ ಯಾವ ತೊಂದರೆಗಳಿದ್ದಾವೆ ಬೆಳೆಗಳಿಗೆ ಅವುಗಳ ಬಗ್ಗೆ ಒತ್ತು ಕೊಟ್ಟು ಸಂಶೋಧನೆಗೆ ನಾವು ಇವತ್ತು ನಮ್ಮ ವಿಜ್ಞಾನಿಗಳು ಕಾರ್ಯಕ್ರಮಗಳನ್ನು ಹಚ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ, ಈರುಳ್ಳಿಯಲ್ಲಿ ಟ್ವಿಸ್ಟಿಂಗ್ ರೋಗ ಅಂತ ಇದೆ, ಅದರ ಬಗ್ಗೆ ಒಂದು ಸ್ಥೂಲವಾದ ಸಂಶೋಧನೆಯನ್ನು ನಾವೀಗ ಕೈಗೆತ್ತಿಕೊಳ್ತಾ ಇದ್ದೀವಿ. ಅದೇ ರೀತಿ ಈರುಳ್ಳಿಯಲ್ಲಿ ವಿವಿಧ ತಳಿಗಳನ್ನು ನಾವು ಅಭಿವೃದ್ಧಿ ಮಾಡಲಿಕ್ಕೂ ಸಹ ಸಂಶೋಧನೆಯನ್ನು ಕೈಗೆತ್ತಿಕೊಂಡಿದ್ದೀವಿ. ಅದೇ ರೀತಿ ನಿಮಗೆ ಗೊತ್ತಿರೋ ಹಾಗೆ ದಾಳಿಂಬೆ ಇವತ್ತು ದುಂಡಾಣು ರೋಗಕ್ಕೆ ತುತ್ತಾಗಿ ದಾಳಿಂಬೆಯ ಒಂದು ವಿಸ್ತೀರ್ಣ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ICAR ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ NRC ಪೊಮೊಗ್ರೇಟ್ ದಾಳಿಂಬೆಯ ಒಂದು ಸಂಸ್ಥೆ ಸೊಲ್ಲಾಪುರದಲ್ಲಿ ಮಾಡಿರ್ತಕ್ಕಂಥ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಾವು ರೈತರ ತಾಕುಗಳಲ್ಲಿ ಆ ದುಂಡಾಣು ರೋಗವನ್ನು ಹೇಗೆ ನಿಯಂತ್ರಿಸುವುದು ಅನ್ನೋದು ಬಗ್ಗೆ ನಾವು ಸಹ ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಹಾಗೆ ಪೇರಳೆ ಬೆಲೆಯಲ್ಲಿ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಒಂದು ಉತ್ತಮವಾದ ತಳಿ ಬೇಕಾಗಿದೆ, ಅದ್ರ ಬಗ್ಗೆ ಸಹ ನಾವು ಸಂಶೋಧನೆ ತಗೊಂಡಿದ್ದೀವಿ. ಹಾಗೂ ತರಕಾರಿ ಬೆಳೆಗಳಲ್ಲಿ ಈ ಟೊಮೆಟೊ ಹಾಗೂ ಬದನೆ ಇದರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ತಳಿಗಳ ಬಗ್ಗೆ ಅಭಿವೃದ್ಧಿಯನ್ನು ಮತ್ತು ರೋಗಕ್ಕೆ ತುತ್ತಾಗದ ಹಾಗೆ ಇರತಕ್ಕಂಥ ಒಂದು ಉತ್ತಮವಾದ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸೋಕ್ಕೆ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಈ ಒಂದು ಸ್ಥೂಲವಾದ ಒಂದು ಈ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ನಾವು ಈ ರೀತಿಯ ಒಂದು ಸಂಶೋಧನೆಯನ್ನು ಕೈಗೊಂಡಿದ್ದೀವಿ. ರೈತರು ಆಯಾಯ ಜಿಲ್ಲೆಗಳ ಹತ್ತಿರ ಇರತಕ್ಕಂಥ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ತೋಟಗಾರಿಕಾ ಮಹಾವಿದ್ಯಾಲಯ ಆಗ್ಬೋದು ಅಥವಾ ತೋಟಗಾರಿಕಾ ಸಂಶೋಧನಾ ಕೇಂದ್ರಕ್ಕೆ ನೀವು ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ತಾಂತ್ರಿಕತೆಗಳ ಬಗ್ಗೆ ಹಾಗೂ ಅಲ್ಲಿ ದೊರೆತಕ್ಕಂತಹ ಉತ್ತಮವಾದ ಸಸಿಗಳ ಬಗ್ಗೆ ತಗೊಂಡು ನೀವು ನಿಮ್ಮ ತೋಟಗಳಲ್ಲಿ ನೆಟ್ಟು ಒಂದು ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು. ನಾ ಇಲ್ಲಿ ಇನ್ನೊಂದು ಅಂಶ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಅಡಿಯಲ್ಲಿ ನಾವು ತೋಟಗಾರಿಕಾ ಸಂಶೋಧನಾ ಎಲ್ಲ ಸಂಸ್ಥೆಗಳಲ್ಲಿ ಉತ್ತಮವಾದ ಗ್ರಾಫ್ಟೆಡ್ ಮೆಟೀರಿಯಲ್ ಅಂದರೆ ಹಣ್ಣಿನ ಸಸಿಗಳಾಗ್ಬೋದು ಅಥವಾ ಬೇರೆ ಬೆಳೆಯ ಬೀಜಗಳಾಗ್ಬೋದು ಅವುಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಅಂದರೆ ಕ್ವಾಲಿಟಿ ಸೀಡ್ಲಿಂಗನ್ನು ನಾವು ರೈತರಿಗೆ ಒದಗಿಸ್ತಾ ಇದ್ದೀವಿ. ಆದ್ದರಿಂದ ನಮ್ಮ ವೆಬ್ಸೈಟಲ್ಲಿ ಯಾವ್ಯಾವ ಕೇಂದ್ರಗಳಲ್ಲಿ ಯಾವ ಯಾವ ಹಣ್ಣಿನ ಸಸಿಗಳು ಅಥವಾ ಬೀಜಗಳು ದೊರೀತವೆ, ತರಕಾರಿ ಯಾವ ಬೀಜಗಳು ದೊರೀತವೆ ಅನ್ನೋದನ್ನು ನೀವು ಪರಿಗಣಿಸಿಕೊಂಡು ಅವುಗಳನ್ನು ಪಡ್ಕೊಂಡು ತಾವು ತೋಟಗಾರಿಕಾ ಬೆಳೆಗಳನ್ನು ನಿಮ್ಮ ತೋಟಗಳಲ್ಲಿ ಹಾಕಿ ಒಂದು ಉತ್ತಮವಾದ ಇಳುವರಿಯನ್ನು ಪಡಿಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಸೋಮನಹಳ್ಳಿ ಕಾವಲು ಏನಿದೆಯೋ ಇಲ್ಲಿ ಅಖಿಲ ಭಾರತ ಆಲೂಗಡ್ಡೆ ಸಂಶೋಧನಾ ಸಮನ್ವಯ ಯೋಜನೆಯನ್ನ ತಾವು ಜಾರಿ ಮಾಡಿದ್ದೀರಿ. ಸಾಕಷ್ಟು ಕೆಲಸಗಳು ಇಲ್ಲಿಯೂ ಕೂಡ ಆಗಿದ್ದಾವೆ. ಏನೆಲ್ಲ ಕೆಲಸಗಳಾಗಿದ್ದಾವೆ, ಯಾವ ಹಂತವನ್ನ ತಲುಪಿದ್ದಾವೆ, ಇದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ ಸರ್. ಇಲ್ಲಿ ಸೋಮನಹಳ್ಳಿ ಕಾವಲಲ್ಲಿ ಆಲೂಗಡ್ಡೆ ಬಗ್ಗೆ ಒಂದು ನಾನು ಹೇಳಿದಾಗೆ ಅಖಿಲ ಭಾರತ ಸಮನ್ವಯ ಒಂದು ಪ್ರಾಯೋಜನೆಯೂ ಸಹ ಇದೆ. ಈ ಒಂದು ಪ್ರಾಯೋಜನೆಯಿಂದ ನಾವು 3-4 ತಳಿಗಳನ್ನು ನಾವು ಈಗ ನಮ್ಮ ಕರ್ನಾಟಕಕ್ಕೆ ಅಂದರೆ ಈ ಪ್ರದೇಶಕ್ಕೆ ಹಾಸನ, ಚಿಕ್ಕಮಗಳೂರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗಳಿಗೆ ಸೂಕ್ತವಾದಂತಹ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಅವುಗಳಲ್ಲಿ ಇತ್ತೀಚೆಗೆ ICR ಬಿಡುಗಡೆ ಆಗಿರ್ತಕ್ಕಂತಹ ತಳಿಗಳು ಉತ್ತಮವಾಗಿ ಇಳುವರಿಯನ್ನು ಕೊಟ್ಟು ಅವು ಈ ಒಂದು ಸೊರಗು ರೋಗವನ್ನು ತಡೆಯುವಿಕೆ ಇರ್ತಕ್ಕಂತಹ ಒಂದು ತಳಿಗಳನ್ನು ಸಹ ನಾವು ಬಿಡುಗಡೆ ಮಾಡಿದ್ದೀವಿ. ಅದೇ ರೀತಿ ಇತ್ತೀಚೆಗೆ ನಾವು ಬೀಜಗಡ್ಡೆಗಳನ್ನು ನಾವು ತಗೊಂಡು ನಾವು ಪಾಲುಗಡ್ಡೆನಲ್ಲಿ ಬಿತ್ತನೆ ಮಾಡಬೇಕಾಗಿದೆ. ಆ ಬೀಜಗಡ್ಡೆಗಳ ಬದಲು ಚಿಗುರು ಕಾಂಡ ಸಸಿಗಳನ್ನು ಉತ್ಪಾದನೆ ಮಾಡೋದು ಹೇಗೆ, ಅಂಗಾಂಶ ಕೃಷಿಯಿಂದ ಮಾಡಿ ಚಿಗುರು ಕಾಂಡ ಸಸಿಗಳನ್ನು ನರ್ಸರಿನಲ್ಲಿ ಮಾಡಿ ಅವುಗಳನ್ನು ರೈತರಿಗೆ ಒದಗಿಸಿ ಅವುಗಳಿಂದ ಬಂದಿರತಕ್ಕಂಥ ಆಲೂಗಡ್ಡೆಯನ್ನು ಬೀಜವಾಗಿ ಉಪಯೋಗಿಸಿ ಅದರಿಂದ ರೈತರು ಹೇಗೆ ಉತ್ಪಾದನೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಸಂಶೋಧನೆ ಈಗ ಒಂದು 3 ಮಾಡಿ ಅದರ ಬಗ್ಗೆ ನಾವು ಆ ಒಂದು ತಾಂತ್ರಿಕತೆಯನ್ನು ಇವತ್ತು ಎಲ್ಲ ರೈತರ ಹೊಲಗಳಲ್ಲಿ ಹಾಕಿದ್ದೀವಿ. ಯಾಕಂದರೆ ಈ ಒಂದು ಆಲೂಗಡ್ಡೆ ಬೆಳೆ ಮೊದಲು ನಮ್ಮ ಹಾಸನ ಡಿಸ್ಟಿಕ್ನಲ್ಲಿ ಬಹಳ ವಿಸ್ತೀರ್ಣದಲ್ಲಿ ಇತ್ತು. ಇತ್ತೀಚೆಗೆ ಅದರ ಒಂದು ವಿಸ್ತೀರ್ಣ ಕಡಿಮೆ ಆಗಲಿಕ್ಕೆ ಕಾರಣ ಈ ಒಂದು ಅಂಗಮಾರಿ ರೋಗದಿಂದ ಅದರ ಒಂದು ವಿಸ್ತೀರ್ಣ ಕಡಿಮೆ ಆಗಿ ರೈತರು ಆ ಬೆಳೆಯನ್ನು ಬೆಳೆದು ನಿಲ್ಲಿಸಿದ್ದಾರೆ. ಈ ದಿಸೆಯಲ್ಲಿ ನಾವು ಇವತ್ತು ಈ ಒಂದು ಉತ್ತಮವಾದ ಒಂದು ತಾಂತ್ರಿಕತೆ ಚಿಗುರು ಕಾಂಡ ಸಸಿಗಳನ್ನು ಉತ್ಪಾದನೆ ಮಾಡಿ ಅವುಗಳನ್ನು ರೈತರಿಗೆ ಕೊಟ್ಟು ಅದರಿಂದ ಅವರು ಬೀಜ ಉತ್ಪಾದನೆ ಮಾಡಿ ಆ ಬೀಜಗಳನ್ನು ನಮ್ಮ ರೈತರೇ ಈಗ ನಾವು ಪಂಜಾಬ್ ರಾಜ್ಯದಿಂದ ತರ್ತಕ್ಕಂಥ ಬೀಜಗಡ್ಡೆಗಳನ್ನು ಮುಂದೆ ಇನ್ನೊಂದು ಸ್ವಲ್ಪ ವರ್ಷಗಳ ನಂತರ ನಮ್ಮ ರಾಜ್ಯದಲ್ಲಿ ನಾವು ಉತ್ಪಾದಿಸಿ ನಮ್ಮ ರೈತರೇ ಉಪಯೋಗ ಆಗಿ ಮಾಡಿದರೆ ಒಂದು ಒಳ್ಳೆಯ ಅವಕಾಶ. ಈ ಒಂದು ದಿಸೆಯಲ್ಲಿ ನಾವು ನಮ್ಮ ಸಂಶೋಧನೆಯನ್ನ ತೀವ್ರಗೊಳಿಸಿದ್ದೀವಿ. ತಾವೇ ಹೇಳಿದಾಗೆ ಹಾಸನ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಆಲೂಗಡ್ಡೆಯನ್ನು ಬೆಳೆಯಲಾಗ್ತಾ ಇತ್ತು. ಇತ್ತೀಚೆಗೆ ಬಂದಂಥ ಕೆಲವು ಸಮಸ್ಯೆಗಳಿಂದಾಗಿ ವಿಸ್ತೀರ್ಣ ಬಹಳ ಕಡಿಮೆ ಆಗಿದೆ. ಈ ವಿಸ್ತರಣೆಯನ್ನು ಮಾಡುವ ನಿಟ್ಟಿನಲ್ಲಿ ತಮ್ಮ ಒಂದು ವಿಶ್ವವಿದ್ಯಾನಿಲಯದಿಂದ ಏನಾದರೂ ಯೋಜನೆಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಹಾಂ, ಹೌದು. ಈ ಒಂದು ವಿಚಾರದಲ್ಲಿ ನಾವು ತೋಟಗಾರಿಕಾ ವಿಭಾಗ ಅಂದರೆ ತೋಟಗಾರಿಕಾ ಡಿಪಾರ್ಟ್ಮೆಂಟ್ ಇದೆಯಲ್ಲ ರಾಜ್ಯ ಸರ್ಕಾರದ, ಅದರ ಜೊತೆಗೆ ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್ ಅಂತ ಇದೆ, ಅಂತಾರಾಷ್ಟ್ರೀಯ ಆಲೂಗಡ್ಡೆ ಒಂದು ಸೆಂಟ್ರು ಸಹ ಇದೆ. ಅದೇ ರೀತಿ ಒಂದು GIZ ಗ್ರೀನ್ ಇನ್ನೋವೇಷನ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಈ ಒಂದು 4 ಅಂಗಸಂಸ್ಥೆಗಳ ಜೊತೆಗೆ ನಾವು ಕೈಜೋಡಿಸಿ ಈ ನಮ್ಮ ತಾಂತ್ರಿಕತೆಯನ್ನು ರೈತರಿಗೆ ಮುಟ್ಟಿಸೋದು. ಇವತ್ತು ನಾವು ಈ ಒಂದು ಚಿಗುರು ಕಾಂಡ ಸಸಿಗಳನ್ನು ವಿವಿಧ ನರ್ಸರಿ ಮನೆಗಳಿಗೆ ಕೊಟ್ಟಿದ್ದೀವಿ. ನರ್ಸರಿಯಲ್ಲಿ ಅವರು ಬೆಳೆಸಿ ಸಸಿಗಳನ್ನು ಬೆಳೆಸಿ ಅವರು ರೈತರಿಗೆ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಈ ವರ್ಷ ಅಂದರೆ 2022 ವಿಸ್ತೀರ್ಣ ಸ್ವಲ್ಪ ಈ ಅಂಗಾಂಶ ಕೃಷಿಯಿಂದ ಬೆಳೆದಿರ್ತಕ್ಕಂಥ ಸಸಿಗಳ ಒಂದು ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ. ಮುಂದಿನ ಬರೋ ವರ್ಷಗಳಲ್ಲಿ ಇದರ ಒಂದು ಉತ್ಪಾದನೆಯನ್ನು ನಾವು ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿ ಯೋಜನೆ ಹಾಕ್ಕೊಂಡಿದ್ದೀವಿ. ಅದಕ್ಕೆ ತಕ್ಕಂತೆ ತೋಟಗಾರಿಕಾ ಇಲಾಖೆ ಹಾಗೂ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ನಾವು ಕೈ ಜೋಡಿಸಿ ಹೊಂದ್ಕೊಂಡು ನಾವು ಕೆಲಸವನ್ನು ಪ್ರಾರಂಭ ಮಾಡಿಸಿದ್ದೀವಿ. ಈ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಒಂದು ಮನೋಭಾವ ಇರುತ್ತೆ, ಏನಪ್ಪ ಅಂತ ಹೇಳಿದ್ರೆ ಸಂಪ್ರದಾಯ ಏನಿರುತ್ತೋ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು, ಸಂಪ್ರದಾಯಕ್ಕೆ ಕಟ್ಟು ಬೀಳಬಾರದು ಅನ್ನುವಂತಹ ಒಂದು ಮನೋಸ್ಥಿತಿ. ಹಾಗಾಗಿ ಹೊಸ ಹೊಸ ಸಂಶೋಧನೆಗಳಾದಂತಹ ಸಂದರ್ಭದಲ್ಲಿ ಅದರ ಅಳವಡಿಕೆಯನ್ನ ಮಾಡ್ಕೊಳ್ಳಿಕ್ಕೆ ಅಷ್ಟಾಗಿ ಒಪ್ಪೋದಿಲ್ಲ ಅವರು. ಈಗ ಹಿಂದೆ ಇಲ್ಲೆಲ್ಲ ಗಡ್ಡೆಯನ್ನ ಬಳಕೆಯನ್ನ ಮಾಡಿ ಆಲೂಗಡ್ಡೆಯನ್ನ ಬೆಳೆಯಲಾಗ್ತಾ ಇತ್ತು, ಈಗಲೂ ಅದರ ಬಗ್ಗೆ ಹೆಚ್ಚು ಒಲವಿರತಕ್ಕಂಥವ್ರು ಇದ್ದಾರೆ. ಈಗ ನೀವು ಕುಡಿಕಾಂಡ ಸಸಿಗಳನ್ನು ಅಭಿವೃದ್ಧಿಪಡಿಸಿದ್ರು ಕೂಡ ಒಂದು ಹೊಸ ತಂತ್ರಜ್ಞಾನಕ್ಕೆ ಒಗ್ಗಳ್ತಕ್ಕಂಥ ಒಂದು ಸಮಸ್ಯೆ, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲದೇ ಇರತಕ್ಕಂಥದ್ದು. ಇಲ್ಲ, ನಾನು ಮೊದಲಿಂದನೂ ಕೂಡ ಗಡ್ಡೆನೆ ಬಳಸ್ತಿದ್ದೆ, ಈಗಲೂ ಗಡ್ಡೆನೆ ಬಳಸಬೇಕು ಅನ್ನುವಂಥ ಒಂದು ಸಂಪ್ರದಾಯ. ಸಾಮಾನ್ಯವಾಗಿ ರೈತರಲ್ಲಿ ಯಾಕೆ ಈ ಥರದ ಒಂದು ಮನಸ್ಥಿತಿ ಇರುತ್ತೆ, ಯಾಕೆಂದರೆ ನೀವು ಬಹಳ ದೊಡ್ಡ ವಿಜ್ಞಾನಿ, ತುಂಬ ವರ್ಷಗಳಿಂದ ತಾವು ಸಂಶೋಧನೆಯನ್ನು ಮಾಡಿಕೊಂಡು ಬಂದಂಥವ್ರು, ಈ ನಿಟ್ಟಿನಲ್ಲಿ ಸಂಪ್ರದಾಯವನ್ನು ಮುರಿದು ಹೊಸ ಒಂದು ತಂತ್ರಜ್ಞಾನಗಳನ್ನು ಅಥವಾ ಹೊಸ ಸಂಶೋಧನೆಯನ್ನು ಹೇಗೆ ಅಳವಡಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಮಾಡ್ಕೊಳ್ಳುವಾಗ ರೈತರಿಗೆ ಏನು ಅಡೆತಡೆಗಳಿರುತ್ತೆ, ಅದನ್ನು ಹೇಗೆ ನಿವಾರಿಸ್ಕೋಬಹುದು? ನೀವು ಹೇಳಿದ್ದು 100% ನಿಜವಾದ ಒಂದು ಅಂಶ. ಈ ಒಂದು ನಿಟ್ಟಿನಲ್ಲಿ ಈ ಆಲೂಗಡ್ಡೆ ಬೆಳೆ ಮಾತ್ರ ಅಲ್ಲ, ಬೇರೆ ಬೆಳೆಗಳಲ್ಲೂ ಸಹ ನಮ್ಮ ರೈತರಲ್ಲಿ ಏನಾಗಿರುತ್ತೆ ಅಂದರೆ ಸಾಂಪ್ರದಾಯಿಕವಾಗಿ ಏನು ಅವರು ಪದ್ಧತಿಯನ್ನು ಉಪಯೋಗಿಸ್ತಾ ಇರ್ತಾರೆ ಅದ್ರ ಬಗ್ಗೆ ಒಲವಿರುತ್ತೆ. ಈ ಇದನ್ನು ನಾವು ಸ್ವಲ್ಪ ಮಾರ್ಪಾಡು ಮಾಡಬೇಕು ಅಂತಂದರೆ ನಮ್ಮ ಹೊಸ ತಂತ್ರಜ್ಞಾನವನ್ನು ನಾವು ರೈತರ ಹೊಲಗಳಲ್ಲೇ ಪ್ರಾತ್ಯಕ್ಷತೆ ಮಾಡಬೇಕು, ಮಾಡಿಬಿಟ್ಟು ಅವರ ಎದುರಿಗೆ ತೋರಿಸ್ಬೇಕು. ಈ ಒಂದು ಪದ್ಧತಿಯನ್ನು ಈಗ ಯಾವುದೇ ಒಂದು ಹೊಸ ಪದ್ಧತಿಯಾಗಲಿ, ಹೊಸ ತಳಿಯಾಗಲಿ, ಹೊಸ ಒಂದು ಇದನ್ನು ವಿಧಾನಗಳೇ ಆಗಲಿ, ಇವನ್ನು ನಾವು ಪ್ರಾತ್ಯಕ್ಷತೆ ರೈತರ ತೋಟದಲ್ಲೇ ಮಾಡಿ ತೋರಿಸಿದಾಗ ಅವರಿಗೊಂದು ಮನದಟ್ಟಾಗಿ ಮುಂದಿನ ಬರೋರ್ತಕ್ಕಂತಹ ದಿನಗಳಲ್ಲಿ ಆ ಒಂದು ವಿಧಾನಗಳನ್ನು ಅವರು ಅಳವಡಿಸಿಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲ ನಮ್ಮ ತಂತ್ರಜ್ಞಾನಗಳು ಏನಿದ್ದಾವೆ, ಹೊಸ ಹೊಸ ತಂತ್ರಜ್ಞಾನಗಳು ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳ ಅಡಿಯಲ್ಲಿ ಅವರ ಜೊತೆ ಕೈ ಜೋಡಿಸ್ಕೊಂಡು ನಾವು ರೈತರ ತೋಟಗಳಲ್ಲಿ ಈ ಒಂದು ಪ್ರಾತ್ಯಕ್ಷತೆಯನ್ನು ಹಾಕಿದ್ದೀವಿ. ಆ ಒಂದು ಪ್ರಾತ್ಯಕ್ಷತೆಯನ್ನು ನೋಡಿ ಇಷ್ಟ ಇರತಕ್ಕಂತಹ ರೈತರು ಅದನ್ನು ನೋಡಿ ಮನಗಂಡಂಥ ರೈತರು ಹೊಸ ವಿಧಾನಗಳನ್ನು ಅಳವಡಿಸ್ಕೊಳ್ಬಹುದು ಅನ್ನೋದು ನಮ್ಮ ಒಂದು ಊಹೆ. ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಏನಿದೆಯೋ ತಮ್ಮ ಮತ್ತೊಂದು ಸಮನ್ವಯ ಯೋಜನೆ ನಮ್ಮ ಅರ್ಚಿಕೆರೆ ತಾಲೂಕಿನ ಬೋರನಕೊಪ್ಪಲಿನಲ್ಲಿದೆ, ತೆಂಗಿಗೆ ಸಂಬಂಧಪಟ್ಟ ಹಾಗೆ. ಅಲ್ಲಿ ತಾವಾಗಲೇ ಹೇಳಿದ್ರಿ, ಸುಮಾರು 3 ತಳಿಗಳನ್ನು ನಾವು ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ. ಅಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ, ಹೊಸದಾಗಿ ಬಿಡುಗಡೆ ಮಾಡಿರ್ತಕ್ಕಂಥ 3 ತಳಿಗಳ ವೈಶಿಷ್ಟ್ಯತೆ ಏನು? ಈಗ ನೋಡಿ, ಅಲ್ಲಿ ನಮ್ಮ ತೆಂಗಿಗೆ 3 ತಳಿಗಳು ಅಂತಂದರೆ ನಮ್ಮ ತಿಪ್ಟ್ರೂಟಾಲ್ ಅಂತಕ್ಕಂತಹ ತಳಿಯನ್ನು ನಾವು ಕಲ್ಪತರು ಅಂತ ಹೇಳಿ ಒಂದು ವೆರೈಟಿ ರಿಲೀಸ್ ಮಾಡಿದ್ದೀವಿ. ಅದೇ ರೀತಿ ಒಂದು ಸಂಕರಣ ತಳಿ ಕಲ್ಪ ಶ್ರೇಷ್ಠ ಅಂತ ಹೇಳಿ, ಅಂದರೆ ಅದಕ್ಕೆ MYD ಮತ್ತು ನಮ್ಮ ತಿಪ್ಟ್ರೂಟಾಲನ್ನು ಕ್ರಾಸ್ ಮಾಡಿ ಒಂದು ಸಂಕರಣ ತಳಿಯನ್ನು ಮಾಡಿದ್ದೀವಿ, ಅದನ್ನು ಸಹ ರಿಲೀಸ್ ಮಾಡಿದ್ದೀವಿ. ಅದೇ ರೀತಿ MYD ಮಲೇನ್ ಎಲ್ಲೋ ಡ್ವಾರ್ಫ್ ಅಂತ ಹೇಳಿ ಗಿಡ್ಡ ತಳಿ, ಈ ಒಂದು ತಳಿ ಏನಂತ ಸೂಕ್ತ ಅಂದರೆ ಇದು ಎಳನೀರಿಗೆ ಸೂಕ್ತ, ಮತ್ತು ನಾವು ನೆಟ್ಟ 2.5 ವರ್ಷಗಳಲ್ಲೇ ಇದು ಕಾಯಿಯನ್ನು ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗೂ ಇದರ ಒಂದು ಎತ್ತರ, ಈ ಎತ್ತರದ ತಳಿಗೆ ಹೋಲಿಸಿದಾಗ ಇದರ ಒಂದು ಎತ್ತರ ಬಹಳ ಕಡಿಮೆ ಇರುತ್ತೆ. 15-20 ವರ್ಷದವರೆಗೂ ಸಹ ನೀವು ಒಂದು ನಿಂತ್ಕೊಂಡೆ ಅಥವಾ ಒಂದು ಸಣ್ಣ ಒಂದು ಗೋಟಿನಲ್ಲೇ ನೀವು ಕಾಯಿಗಳನ್ನು ಕೊಯ್ಬೋದು. ಈ ಒಂದು ತಳಿಗಳನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಮುಂದೆ ಈ ತಳಿಗಳ ಒಂದು ಸಸ್ಯಗಳನ್ನು ನಾವು ವಿತರಣೆ ಮಾಡಲಿಕ್ಕೆ ಆಲ್ರೆಡಿ ಏರ್ಪಾಡು ಮಾಡಿದ್ದೀವಿ. ಈಗ ನಮ್ಮ ಬೋರನಕೊಪ್ಪಲು ಇರತಕ್ಕಂತಹ ತೆಂಗು ಸಂಶೋಧನಾ ಸಂಸ್ಥೆಯಲ್ಲಿ ಕಲ್ಪತರು ವೆರೈಟಿ ನಿಮಗೆ ಬೇಕಾದಷ್ಟು ಸಸಿಗಳು ಸಿಗ್ತವೆ, ಆ ಸಸಿಗಳನ್ನು ತಗೊಂಡು ನೀವು ನಾಟಿ ಮಾಡಬಹುದು. ಅದೇ ರೀತಿ ಇವತ್ತು ಅಲ್ಲಿ ಬರ್ತಕ್ಕಂತಹ ರೋಗ ಮತ್ತು ಕೀಟಗಳ ಬಾಧೆ, ರೋಗದಲ್ಲಿ ಈ ಸ್ಟೆಮ್ ಬ್ಲೀಡಿಂಗ್ ಕಾಂಡ ಸೋರ ರೋಗ ಅಥವಾ ಇನ್ನೊಂದು ಬೇಸಲ್ ಅಣಬೆ ರೋಗ ಇದೆ. ಅದೇ ರೀತಿ ಕೀಟಗಳ ಬಾಧೆಯಲ್ಲಿ ಈ ಕಪ್ಪು ತಲೆ ಹುಳು, ಇವುಗಳ ಬಗ್ಗೆ ಸಹ ಸಂಶೋಧನೆ ಮಾಡಿ ಕಪ್ಪು ತಲೆ ಹುಳುವನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಪರತಂತ್ರ ಜೀವಿಯನ್ನು ನಾವು ಅಲ್ಲಿ ಪ್ರೊಡಕ್ಷನ್ ಮಾಡಿ ನಾವು ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಈ ತಂತ್ರಜ್ಞಾನಗಳನ್ನು ನೀವು ಅಲ್ಲಿ ನಮ್ಮ 4 ಜನ ವಿಜ್ಞಾನಿಗಳಿದ್ದಾರೆ, ಅವರ ಒಂದು ಸಮ್ಮುಖದಲ್ಲಿ ನೀವು ಹೋಗಿ ಯಾವ್ಯಾವ ತಂತ್ರಜ್ಞಾನ ಇದ್ದಾವೆ, ನಿಮಗೆ ಅದರ ಬಗ್ಗೆ ಟ್ರೈನಿಂಗ್ ಬೇಕು ಅಂದರೆ ನೀವು ಯಾವ್ಯಾವ ರೈತರು ಒಂದು ಗುಂಪು ಮಾಡಿಕೊಂಡು ಹೋಗ್ಬೋದು, ಅಥವಾ ನಿಮ್ಮ ತಾಲೂಕಲ್ಲಿ ಅಥವಾ ನಿಮ್ಮ ಹಳ್ಳಿನಲ್ಲಿ ಒಂದು 6 ಜನ ನೀವು ಸೇರಿಕೊಂಡ್ರೆ ಯಾವ ಬಗ್ಗೆ ತಾಂತ್ರಿಕತೆ ಬೇಕು ಅನ್ನೋದ್ರ ಬಗ್ಗೆ ನೀವು ನಮಗೆ ಮನವಿ ಮಾಡಿಕೊಂಡ್ರೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ನಮ್ಮ ವಿಜ್ಞಾನಿಗಳನ್ನು ನಿಮ್ಮ ತೋಟಕ್ಕೆ ಕಳಿಸಿ ಅಲ್ಲಿ ಈ ತಾಂತ್ರಿಕತೆಯನ್ನು ನಿಮಗೆ ಹೇಳ್ಕೊಡ್ಲಿಕ್ಕೆ ಸಹ ನಾವು ಏರ್ಪಾಡು ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ತೆಂಗಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗಂಭೀರವಾಗಿ ಮಾತಾಡಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಹಿಂದೆಲ್ಲ ನುಸಿ ಅನ್ನುವಂಥದ್ದು ಒಂದಷ್ಟು ಬೆಳೆಯನ್ನ ಹಾಳು ಮಾಡ್ತು, ಈಗ ಬಿಳಿ ನೊಣದ ಬಾಧೆ ಜಾಸ್ತಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ, ಇದರ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ, ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಏನಾದ್ರು ಸಂಶೋಧನೆಗಳು ಆಗಿದ್ದಾವ ಹೇಗೆ ಅಂತ. ಈ ಬಿಳಿ ನೊಣದ ಒಂದು ನಿಯಂತ್ರಣದ ಬಗ್ಗೆ ಹೇಳಬೇಕು ಅಂದ್ರೆ, ನಮ್ಮ ಅರಸೀಕೆರೆ ಕೇಂದ್ರದಲ್ಲಿ ಒಂದು ತಾಂತ್ರಿಕತೆ ಬಂದಿದೆ. ಈ ತಾಂತ್ರಿಕತೆ ಅಂದ್ರೆ ಇಂಟಿಗ್ರೇಟೆಡ್ ಅಪ್ರೋಚ್, ಅಂದ್ರೆ ಸಮಗ್ರ ಕೀಟಗಳ ಒಂದು ಬಾಧೆಯನ್ನು ಹೇಗೆ ನಿಯಂತ್ರಣ ಮಾಡೋ ಅನ್ನೋದ್ರ ಬಗ್ಗೆ ತಾಂತ್ರಿಕತೆ ಇದೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬಿಳಿ ನೊಣದ ಹಾವಳಿ ಸಹ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಈಗ ನ್ಯಾಚುರಲಿ ಅಂದ್ರೆ ನಾವು ಪರಿಸರದಲ್ಲಿ ಒಂದು ಸಮತೋಲನ ಇಲ್ಲದೆ ಇರುವಾಗ ಒಂದು ಕೀಟದ ಬಾಧೆ ಉಲ್ಬಣವಾಗುತ್ತದೆ. ಅದೇ ರೀತಿ ಈ ಒಂದು ಕೀಟ ಬಾಧೆಯನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಟ್ರ್ಯಾಪ್ ಅಂದ್ರೆ ಯೆಲ್ಲೋ ಟ್ರ್ಯಾಪ್ ಅಥವಾ ಗ್ರೀನ್ ಟ್ರ್ಯಾಪ್ ಅಂತ ನಾವು ಮಾಡಿದ್ದೀವಿ, ಅದನ್ನು ಸಹ ಉಪಯೋಗಿಸಬಹುದು. ಹಾಗೇನೆ ಈ ಒಂದು ಬಿಳಿ ನೊಣದ ಒಂದು ಹಾವಳಿ ಆಯ್ತು ಅಂದ್ರೆ ಅದಕ್ಕೆ ನೀಮ್ ಬೇಸ್ಡ್ ಅಜಡರಿಕ್ತ ಅಂತಕ್ಕಂತಹ ಒಂದು ಕೀಟನಾಶಕವನ್ನು ಸಹ ಸಿಂಪಡಣೆ ಮಾಡಿದ್ರೆ ಅಲ್ಲಿ ನ್ಯಾಚುರಲ್ ಎನಿಮೀಸ್ ಸಹ ಸಾಯೋದಿಲ್ಲ, ಹಾಗೆ ಈ ಬಿಳಿ ನೊಣದ ಒಂದು ಹಾವಳಿ ಒಂದು ಕಡಿಮೆ ಆಗ್ತದೆ. ಈ ಒಂದು ಇದರ ಬಗ್ಗೆ ಒಂದು ಪ್ರಾತ್ಯಕ್ಷಿತೆ ಬೇಕು ಅಂದ್ರೆ ನಮ್ಮ ಅರಸೀಕೆರೆ ತೋಟಗಾರಿಕಾ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿ ಆ ಒಂದು ತಾಂತ್ರಿಕತೆಯನ್ನು ನೀವು ತಿಳ್ಕೋಬಹುದು. ಹಳದಿ ಬೆಲೆ ಮತ್ತೆ ಹಸಿರು ಬೆಲೆ ಬಗ್ಗೆ ಹೇಳಿದ್ರಿ, ಹೇಗೆ ಕೆಲಸ ಮಾಡುತ್ತೆ ಇದು, ಇದರ ಬಳಕೆಯನ್ನ ಮಾಡುವಂತದ್ದು ಹೇಗೆ? ಈಗ ಹಳದಿ ಈ ಟ್ರ್ಯಾಪ್ ಅನ್ನ ಆಕ್ಚುಲಿ ರೆಡಿಮೇಡ್ ಸಿಗ್ತವೆ. ಇವನ್ನ ಒಂದು ಗಿಡಗಳ ಹತ್ತಿರ ಇಟ್ಟರೆ ಆ ಟ್ರ್ಯಾಪ್ಗೆ ಈ ಒಂದು ಅಡಲ್ಟ್ ಈ ಬಿಳಿ ನೊಣ ಬಂದು ಸಿಕ್ಕಾಕೋತವೆ, ಹಾಗಾಗಿ ಅವುಗಳು ಅಲ್ಲೇ ಸತ್ತೋಗ್ತವೆ. ಆದ್ರಿಂದ ಅವುಗಳ ಒಂದು ಸಂಖ್ಯೆಯನ್ನು ನಾವು ನಿಯಂತ್ರಿಸಬಹುದು. ಇದು ಒಂದು ಉತ್ತಮವಾದ ಪರಿಸರ ಸ್ನೇಹಿ ಒಂದು ತಂತ್ರಜ್ಞಾನ ಇದು. ಹಲಸು ಒಂದು ಕಿರುದು ಹಣ್ಣು ಅಂತ ಹೇಳಿ ಇಷ್ಟು ದಿವಸ ನಾವು ಅದನ್ನ ವರ್ಗೀಕರಣವನ್ನು ಮಾಡ್ಕೊಂಡಿದ್ವಿ, ಅದಕ್ಕೆ ಅಷ್ಟೇನು ಮಹತ್ವ ಇರಲಿಲ್ಲ. ಆದರೆ ಈಗ ಹಲಸಿಗೆ ಹೆಚ್ಚು ಜನಪ್ರಿಯತೆ ಬರ್ತಾ ಇದೆ. ಹಲಸನ್ನು ಹಣ್ಣು ಅಷ್ಟೇ ಅಲ್ಲ, ಹಲಸಿನ ಬೀಜವನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ, ಅದರ ಪುಡಿಯನ್ನು ಕೂಡ ಬಳಕೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಬಂದಿದೆ. ಹೆಚ್ಚೆಚ್ಚು ವರ್ಷ ಕಳೆದ ಹಾಗೆ ಹಲಸಿಗೆ ಹೆಚ್ಚು ಬೇಡಿಕೆ ಬರ್ತಾ ಇರತಕ್ಕಂಥದ್ದು ಮತ್ತು ಹೆಚ್ಚು ಜನಪ್ರಿಯ ಆಗ್ತಾ ಇರತಕ್ಕಂಥದ್ದು, ಇದನ್ನು ಕೂಡ ತಾವು ಬಿಟ್ಟಿಲ್ಲ. ಇದರ ಮೇಲೆಯೂ ಕೂಡ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದೀರಿ, ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದಿರಿ. ಹಲಸಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕೆಲಸಗಳಾಗಿದ್ದಾವೆ, ನಮ್ಮ ಕೃಷಿಕರು ಹೇಗೆ ಅದರ ಸದ್ಬಳಕೆಯನ್ನು ಮಾಡಿಕೊಳ್ಳಬಹುದು? ನೀವು ತಿಳಿಸಿದ ರೀತಿಯಲ್ಲಿ ಇವತ್ತು ಹಲಸು ಒಂದು ಮೈನರ್ ಫ್ರೂಟ್ ಕ್ರಾಪ್ಸ್ ಅಂತ ಅಂದಿರುವ ಒಂದು ಉತ್ತಮವಾದ ಒಂದು ಹಣ್ಣಿನ ಗಿಡ ಅಂತ ಹೇಳ್ಬೋದು. ಇವತ್ತಿನ ದಿನಗಳಲ್ಲಿ ಇದ್ರ ಬಗ್ಗೆ ಬಹಳ ಒಂದು ಜನಗಳಲ್ಲಿ ಆಸಕ್ತಿ ಇದೆ. ಅದೇ ರೀತಿ ಇದು ದಕ್ಷಿಣ ಕನ್ನಡ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಗಳಲ್ಲಿ ಸಹ ರೈತರು ಇದರ ಒಂದು ಹೆಚ್ಚಿನ ಹಣ್ಣನ್ನು ಬೆಳೆದ್ಬಿಟ್ಟು ಒಂದು ಲಾಭವನ್ನು ತಗೋತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಅದರ ಒಂದು ಬೀಜದಿಂದ ಸಹ ಪುಡಿಯನ್ನು ಮಾಡಿ ಇವತ್ತು ಅದನ್ನು ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಆಗಿ ಉಪಯೋಗಿಸಿ ಅದನ್ನು ಅಂತಾರಾಷ್ಟ್ರೀಯವಾಗಿ ಸಹ ಆ ಪುಡಿಯನ್ನು ನಾವು ಬೇರೆ ದೇಶಗಳಿಗೆ ರಫ್ತು ಮಾಡಬಹುದು. ಅದೇ ರೀತಿ ಹಣ್ಣು ಅಲ್ಲದೆ ಕಾಯಿಯಲ್ಲಿ ಸಹ ತರಕಾರಿಯಾಗಿ ಉಪಯೋಗಿಸ್ತಾರೆ. ಹಣ್ಣಿನಲ್ಲಿ ಸಹ ಹಣ್ಣನ್ನು ನೀವು ವಿವಿಧ ಒಂದು ಪದಾರ್ಥಗಳನ್ನು ಮಾಡ್ತಾರೆ. ಯಾವ ಯಾವ ರೀತಿಯ ಒಂದು ಪದಾರ್ಥಗಳನ್ನು ಈ ಹಲಸಿನಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಮ್ಮ ಕೊಯ್ಲೋತ್ತರ ಒಂದು ಡಿವಿಜನ್ ಇದೆ, ಆ ಡಿವಿಜನ್ನಲ್ಲಿ ಉತ್ತಮವಾದ ಸಂಶೋಧನೆಗಳಾಗಿವೆ. ಅದೇ ರೀತಿ ನಮ್ಮ ಈ ICAR ಭಾರತೀಯ ತೋಟಗಾರಿಕಾ ಸಂಶೋಧನೆ ಹೆಸರುಘಟ್ಟದಲ್ಲೂ ಸಹ ಅಲ್ಲಿ ಸಹ ಒಂದು ಸಂಶೋಧನೆ ಆಗಿದೆ. ಅಲ್ಲಿ ಆಸಕ್ತಿ ಇರತಕ್ಕಂಥ ರೈತರು ಯಾವ ಯಾವ ರೀತಿಯ ಪದಾರ್ಥಗಳನ್ನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳ್ಕೋಬಹುದು. ಅದೇ ರೀತಿ ಈ ಒಂದು ವಿವಿಧ ತಳಿಗಳನ್ನು ನಾವು ಅಭಿವೃದ್ಧಿ ಮಾಡಿ ನಮ್ಮ ಆ ತಳಿಗಳ ಒಂದು ಸಸಿಗಳನ್ನು ನಾವು ನಮ್ಮ ಕೋಲಾರದಲ್ಲಿ ಇರ್ತಕ್ಕಂಥ ಕಾಲೇಜಲ್ಲಿ ಅಲ್ಲಿ ವಿತರಣೆ ಮಾಡಲಾಗ್ತದೆ. ಅದೇ ರೀತಿ ನಮ್ಮ ಸಂಶೋಧನಾ ಸಂಸ್ಥೆಗಳು ಧಾರವಾಡದಲ್ಲಿದೆ, ಬೆಂಗಳೂರಲ್ಲಿ ಸಹ ಇದೆ, ಅಲ್ಲಿ ಸಹ ನೀವು ಈ ಗಿಡಗಳ ಒಂದು ಲಭ್ಯತೆಯನ್ನು ತಗೊಂಡು ನೀವು ನಿಮ್ಮ ತೋಟಗಳಲ್ಲಿ ಹಾಕಬಹುದು. ಸಾಂಬಾರ ಪದಾರ್ಥಗಳಿಗೆ ಇವತ್ತು ಹೆಚ್ಚಿಗೆ ಬೇಡಿಕೆ ಬಂದಿರತಕ್ಕಂಥದ್ದು, ಸಾಂಬಾರ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಕೆಲಸವನ್ನ ತಾವು ಮಾಡಿದ್ದೀರಿ. ಇವತ್ತು ಬಯಲುಸೀಮೆಯಲ್ಲಿಯೂ ಕೂಡ ಸಾಂಬಾರ ಪದಾರ್ಥಗಳನ್ನ ಬೆಳೆಯುವಂತಹ ಒಂದು ಪರಿಪಾಠ ಪ್ರಾರಂಭ ಆಗಿದೆ. ಕಾಳುಮೆಣಸನ್ನ ಬಯಲುಸೀಮೆಯಲ್ಲಿ ಬೆಳೀತಾ ಇರಲಿಲ್ಲ, ಏಲಕ್ಕಿಯನ್ನ ಬೆಳೀತಾ ಇರಲಿಲ್ಲ, ಅದೆಲ್ಲವೂ ಕೂಡ ಈಗ ಬಯಲುಸೀಮೆಗೂ ಕೂಡ ಬಂದಿದ್ದಾವೆ. ಈ ನಿಟ್ಟಿನಲ್ಲಿ ಈ ಸಾಂಬಾರ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಸಂಶೋಧನೆಗಳು ನಡೆದಿದ್ದಾವೆ? ಈ ಸಾಂಬಾರು ಬೆಳೆಗಳ ಒಂದು ಸಂಶೋಧನೆಯಲ್ಲಿ ನಾವು ಕರಿಮೆಣಸು, ಅರಿಶಿಣ ಮತ್ತು ಜಿಂಜರ್ ಬಗ್ಗೆ ನಾವು ನಮ್ಮ ಸಿರಿಸಿ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀವಿ. ನೀವು ಹೇಳಿದಾಗೆ ಇವತ್ತು ಆ ಒಂದು ಕರಿಮೆಣಸು ಅನ್ನೋದು ಬಯಲುಸೀಮೆಯಲ್ಲಿ ಪರ್ಟಿಕ್ಯುಲರ್ಲಿ ಮಲೆನಾಡು ಆಯಿತು ಅಥವಾ ಅರೆ ಮಲೆನಾಡು ಆಯಿತು ಬಯಲುಸೀಮೆಯಲ್ಲಿ ಎಲ್ಲಿ ನಮಗೆ ನೀರಾವರಿಯ ಅಂಶ ಇದೆ ಆ ಅಂತ ತೋಟಗಳಲ್ಲಿ ಸಹ ಈ ಬೆಳೆಯನ್ನು ಬೆಳಿಬಹುದು. ಅದೇ ರೀತಿ ಇದು ಒಂದು ಉತ್ತಮವಾದ ಒಂದು ಇಂಟರ್ ಕ್ರಾಪ್ ಆಗಿ ನಾವು ತೆಂಗು ಮತ್ತು ಅಡಿಕೆ ತೋಟಗಳಲ್ಲಿ ಉತ್ತಮವಾಗಿ ಬೆಳಿಬಹುದು. ಆದರೆ ಏನಾಗಿದೆ ಅಂದರೆ ಈ ಅಡಿಕೆ ತೋಟದಲ್ಲಿ ಹೆಚ್ಚಿನ ರೈತರು ಇಂಟರ್ ಕ್ರಾಪ್ ಅಂತರ ಬೆಳೆಯಾಗಿ ಅವರು ಆಸಕ್ತಿ ವಹಿಸ್ತಾ ಇಲ್ಲ. ಕಾರಣ ಇವತ್ತು ಅಡಿಕೆಗೆ ಉತ್ತಮವಾದ ಬೆಲೆ ಬಂದಿರೋದ್ರಿಂದ ಅಡಿಕೆ ತೋಟಗಳಲ್ಲಿ ಯಾರು ಇವತ್ತು ಮಿಶ್ರ ಬೆಳೆಯಾಗಿ ಹೋಗ್ತಾ ಇಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮಗೆ ಏನಾಗುತ್ತೋ ಗೊತ್ತಿಲ್ಲ. ಈ ಒಂದು ಮಿಶ್ರ ಬೆಳೆಯಾಗಿ ನಾವು ಈ ಸಾಂಬಾರು ಬೆಳೆಗಳನ್ನು ಟರ್ಮೆರಿಕ್ ಆಗ್ಬೋದು, ಜಿಂಜರ್ ಆಗ್ಬೋದು, ಕರಿಮೆಣಸು ಆಗ್ಬೋದು, ಏಲಕ್ಕಿ ಆಗ್ಬೋದು, ಇವೆಲ್ಲ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ತೆಂಗು ಮತ್ತು ಅಡಿಕೆ ಅಥವಾ ರಬ್ಬರ್ ಬೆಳೆ ಅಂದರೆ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಈ ಸುಳ್ಯ ಆ ಪ್ರದೇಶಗಳಲ್ಲಿ ಬೆಳೀತಾ ಇರತಕ್ಕಂಥ ಪ್ರದೇಶಗಳಲ್ಲಿ ಸಹ ಈ ಬೆಳೆಗಳನ್ನು ಬೆಳಿಬೋದು. ಈ ನಿಟ್ಟಿನಲ್ಲಿ ನಾವು ಅರೆಮಲೆನಾಡು ಬಯಲುಸೀಮೆಯಲ್ಲಿ ಹೇಗೆ ಬೆಳಿಬೋದು ಅನ್ನೋದ್ರ ಬಗ್ಗೆ ಸಂಶೋಧನೆಯನ್ನು ಇನ್ನೂ ಮಾಡಬೇಕಾಗಿದೆ. ಆ ಒಂದು ದಿಸೆಯಲ್ಲಿ ರೈತರ ಹೊಲಗಳಲ್ಲೇ ಹೋಗಿ ಈ ಬೆಳೆಗಳನ್ನು ಹೇಗೆ ಬೆಳಿಬೋದು, ಯಾವ ರೀತಿ ಬೆಳಿಬೋದು ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡುವ ಒಂದು ನಿಟ್ಟಿನಲ್ಲಿದೆ. ಅದೇ ರೀತಿ ಸೀಡ್ ಸ್ಪೈಸಸ್ ಸಾಂಬಾರು ಬೆಳೆಗಳ ಮಹತ್ವ ಬಹಳ ಇದೆ. ಅದರಲ್ಲಿ ಅಜ್ವಾನ್ ಇದೆ, ಆಮೇಲೆ ಸೋಂಪು ಅಂತ ಇದೆ, ಆಮೇಲೆ ಕೊತ್ತಂಬರಿ ಬೀಜ, ಇವುಗಳು ನಮ್ಮ ಕರ್ನಾಟಕದಲ್ಲಿ ನಾವು ಬಹಳ ಯಥೇಚ್ಛವಾಗಿ ಬೆಳಿಬಹುದು. ಅಂದರೆ ಈ ಒಂದು ಅಜ್ವಾನ್, ಸೋಂಪು, ಕೊತ್ತಂಬರಿ ಈ ಬೀಜ ಸಾಂಬಾರು ಬೆಳೆಗಳನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಾಗೂ ಮಧ್ಯ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಬೆಳಿಬೋದು. ಈ ಒಂದು ದಿಸೆಯಲ್ಲಿ ನಾವು ಈ ಬೆಳೆಗಳನ್ನು ಹೇಗೆ ಬೆಳಿಬೋದು, ಹೇಗೆ ಇವುಗಳನ್ನು ನಮ್ಮ ರೈತರ ತೋಟಗಳಲ್ಲಿ ಅಥವಾ ರೈತರ ಹೊಲಗಳಲ್ಲಿ ಬೆಳಿಬೋದು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷತೆಯನ್ನು ಈಗ 2 ವರ್ಷದಿಂದ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಇನ್ನೂ ಮುಂದೆ ಸಹ ಈ ಒಂದು ಸಾಂಬಾರು ಬೆಳೆಗಳ ಮಹತ್ವ ಮತ್ತು ಇದರ ವಿವಿಧ ಬೆಳೆಗಳು, ಸಾಂಬಾರು ಬೆಳೆ ಅಂದರೆ ಬಹಳ ಬೆಳೆಗಳಿದ್ದಾವೆ ನಾವು ಹೇಳಿಕೊಟ್ಟ ಹಾಗೆ, ಈ ಎಲ್ಲ ಬೆಳೆಗಳ ಬಗ್ಗೆ ಸಂಶೋಧನೆಯನ್ನು ನಾವು ನಮ್ಮ ವಿವಿಧ ತೋಟಗಾರಿಕಾ ಕೇಂದ್ರಗಳಲ್ಲಿ ಕೈಗೊಳ್ಳಲು ನಾವು ಒಂದು ಸೂಕ್ತ ಒಂದು ದಾರಿಯನ್ನು ಹಾಕೊಂಡಿದ್ದೀವಿ. ಕಡೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳಿ ಅನ್ಸುತ್ತೆ. ಇಡೀ ಇವತ್ತು ರಾಜ್ಯದ ತುಂಬಾ ಎಲ್ಲಾ ಭಾಗದಲ್ಲಿಯೂ ಕೂಡ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯಲಾಗ್ತಾ ಇದೆ, ಅದರಿಂದ ನಮ್ಮ ಕೃಷಿಕರ ಆದಾಯವು ಕೂಡ ವೃದ್ಧಿಸಿದೆ. ಸಮಸ್ಯೆಗಳು ಕೂಡ ಸಾಕಷ್ಟಿದ್ದಾವೆ, ಅದು ರೋಗ ಕೀಟದ್ದು ಅಷ್ಟೇ ಅಲ್ಲ, ಅದನ್ನು ಮೀರಿ ಇವತ್ತು ಮಣ್ಣಿನ ಸಮಸ್ಯೆ ಅಂತಕ್ಕಂಥದ್ದು ಇರ್ಬೋದು, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಹೀಗೆ ಸಮಸ್ಯೆಗಳ ಸಂಕೀರ್ಣವೇ ಇದೆ. ಯಾವುದೇ ಸಮಸ್ಯೆಗಳು ನಮ್ಮ ಕೃಷಿಕರಿಗೆ ಎದುರಾದಂತಹ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯವನ್ನು ಹೇಗೆ ಬಳಕೆಯನ್ನು ಮಾಡಿಕೊಳ್ಬಹುದು, ಹೇಗೆ ಅವರು ಉಪಯೋಗವನ್ನು ಮಾಡಿಕೊಳ್ಬಹುದು? ಈ ನಮ್ಮ ತೋಟಗಾರಿಕಾ ಬೆಳೆಗಳು ಮಾನವನಿಗೆ ಅಥವಾ ನಮ್ಮ ಮನುಷ್ಯರಿಗೆ ಇವತ್ತು ಉತ್ತಮವಾದ ಇಳುವರಿ ಅಥವಾ ಜೀವನಕ್ಕೆ ಅವಶ್ಯಕವಾದ ಪದಾರ್ಥಗಳನ್ನು ಕೊಡೋದ್ರ ಜೊತೆಗೆ ಇನ್ನೂ ಒಂದು ಒಳ್ಳೆ ಉತ್ತಮವಾದ ಅಂಶವನ್ನು ಅವು ಕೊಡ್ತಾ ಇದ್ದಾವೆ. ಅದು ನಮಗೆ ಇವತ್ತಿನವರೆಗೂ ನಾವು ಏನು ಅಂತ ನಮಗೆ ತಿಳಿದಿರ್ತಕ್ಕಂತಹ ಒಂದು ಇದು ಅಂದರೆ ವಾತಾವರಣವನ್ನು ಶುಚಿತ್ವವಾಗಿರ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ತಾ ಇದ್ದಾವೆ. ಅಂದರೆ ಇವತ್ತು ನಿಮಗೆ ಗೊತ್ತಿರ್ಬೋದು ವಾತಾವರಣದಲ್ಲಿ ವೈಪರೀತ್ಯವಾಗಿ ವಾತಾವರಣ ಮಾರ್ಪಾಡಾಗಿದೆ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ನಮ್ಮ ವಾತಾವರಣದಲ್ಲಿ ಇವತ್ತು ಕಾರ್ಬನ್ ಡೈಆಕ್ಸೈಡು ಮತ್ತು ಇತರೆ ಒಂದು ವಾಯು ಮಾಲಿನ್ಯ ಮಾಡ್ತಕ್ಕಂಥ ಅಂಶಗಳು ಜಾಸ್ತಿ ಆಗಿರೋದ್ರಿಂದ ಇವತ್ತು ವಾಯು ಎಲ್ಲ ಕಲುಷಿತವಾಗಿದೆ. ಈ ದಿಸೆಯಲ್ಲಿ ನಾವು ನಮ್ಮ ಈ ಪ್ಲಾಂಟೇಷನ್ ಕ್ರಾಪ್ಸು, ತೆಂಗು, ಅಡಿಕೆ, ರಬ್ಬರ್ ಬೆಳೆಯೋದು ಅಥವಾ ಬಹುವಾರ್ಷಿಕ ಬೆಳೆಗಳಿರ್ತಕ್ಕಂಥ ಹಣ್ಣಿನ ಬೆಳೆಗಳು, ಮಾವು, ಪೇರಲೆ, ಖರ್ಜೂರ ಅಥವಾ ಆಯಿಲ್ ಪಾಮ್ ಅಥವಾ ಕೋಕೋನಟ್, ಇವುಗಳನ್ನು ಬೆಳೆಯೋದ್ರಿಂದ ಇವು ವಾತಾವರಣದಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ನ ಹೀರಿ ಅವು ತಮ್ಮ ಕಾಂಡದಲ್ಲಿ ಇಟ್ಕೊಂಡಿರೋದ್ರಿಂದ ವಾತಾವರಣವನ್ನು ಶುದ್ಧಿ ಮಾಡ್ತಾ ಇದ್ದಾವೆ. ಮುಂದೆ ಯಾರು ಪರಿಸರವನ್ನು ಶುಚಿತ್ವವಾಗಿರ್ತಕ್ಕಂಥ ಒಂದು ತಾಂತ್ರಿಕತೆಯನ್ನು ಉಪಯೋಗಿಸ್ತಾರೋ ಅವರಿಗೆ ಸರ್ಕಾರದಿಂದ ಧನ ಸಹಾಯ ಸಹ ಸಿಗಬಹುದು. ಈ ದಿಸೆಯಲ್ಲಿ ನಾನು ಹೇಳೋದಂದರೆ ನಮ್ಮ ತೋಟಗಾರಿಕಾ ಬೆಳೆಗಳು ಮಾನವನಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಕೊಡೋದು, ಆಹಾರ ಮತ್ತು ವಸ್ತ್ರಗಳಿಗೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಇತರೆ ಪದಾರ್ಥಗಳ ಕೊಡೋದ್ರ ಜೊತೆಗೆ ನಮ್ಮ ಈ ಒಂದು ವಾತಾವರಣವನ್ನು ಶುಚಿತ್ವವಾಗಿ ಮತ್ತು ವಾಯುಮಾಲಿನ್ಯದ ತಡೆಯಲಿಕ್ಕೆ ಒಂದು ಒಳ್ಳೆಯ ರೋಲ್ಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ನಮ್ಮ ಕೃಷಿಕರು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ನೀವು ನನ್ನ ಮೊಬೈಲ್ ನಂಬರ್ ಇದೆ, ನನ್ನ ಮೊಬೈಲ್ ನಂಬರು 9495103236. ಯಾವುದೇ ಸಮಯದಲ್ಲಿ ನೀವು ಮಾಡಿದರೂ ಸಹ ನಿಮಗೆ ನಾನು ಉತ್ತರಿಸಲಿಕ್ಕೆ ತಯಾರಿದ್ದೀನಿ. ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕ ಸಂಖ್ಯೆ. 9495103236.